ಇನ್ನು ಮುಂದೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ದುಬೈಯ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2021 ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. Thank you. We are now taking you back to the studios of All India Radio for the program Hero of 2020. The experts are Ashish Kapoor and Ravi Kant Singh, and the program will be moderated by anchors Adesh Kumar Gupt and Sakshi Mandwal. Back to the studios for the program Hero of 2020. 23 अक्टूबर से ऑल इंडिया रेडियो ले आया है आपके लिए T20 वर्ल्ड कप के मैचों का सीधा प्रसारण।